ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯ ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೆಲವು ಜನಪದ ಗೀತೆಗಳನ್ನು.